ಮತ್ತೆ ಕೆಲವು ಕಡೆಯಲ್ಲಿ ಉಸ್ಮಾನಾಬಾದಿ. ಈಗ ಈ ದೇಶೀಯ ಮತ್ತು ವಿದೇಶಿ ತಳಿಗಳಲ್ಲಿ ಏನು ವ್ಯತ್ಯಾಸಗಳು ಕಂಡು ಬರ್ತವೆ? ಪ್ರಮುಖವಾಗಿ ಗಾತ್ರದಲ್ಲಿ ಮತ್ತು ದೇಹದ ತೂಕದಲ್ಲಿ ವ್ಯತ್ಯಾಸ ಬರುವಂತದ್ದು. ಅದೇ ರೀತಿ ಅದಕ್ಕೆ ಬೇಕಾದಂತಹ ಒಳಸರಿಗಳು, ಒಳಸರಿಗಳು ಅಂತ ಹೇಳಿದ್ರೆ ಸೊಪ್ಪು ಹುಲ್ಲು ಇರ್ಬೋದು ಅಥವಾ ಪಶು ಆಹಾರ ಹಿಂಡಿ ಇರ್ಬೋದು, ಅದು ಕೂಡ ಜಾಸ್ತಿ ಬೇಕಾಗ್ತದೆ ಹೆಚ್ಚು ತೂಕ ಇರುವಂತಹ ತಳಿಗಳಿಗೆ. ಉದಾಹರಣೆಗೆ ನಮ್ಮ ನಮ್ಮ ಊರಿನ ತಳಿಗಳು, ಈಗ ನಾವು ಈಗ ನಾನ್ ಡಿಸ್ಕ್ರಿಪ್ಟ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದ ಇಂಥದ್ದೇ ತಳಿ ಅಂತ ಹೇಳಿ ನಮ್ಮ ಊರಿನ ತಳಿ ಅಂತ ಹೇಳಿ ಹೇಳುವಾಗ ಸಾಮಾನ್ಯ 15-20 kg ಅಂದಾಜಿನಲ್ಲಿ ಇದ್ರೆ, ಸಾಮಾನ್ಯ ನಮಗೆ ಈಗ ಜಮುನಾಪುರಿ ಇರ್ಬೋದು ಅಥವಾ ಮಲಬಾರಿ ಇರ್ಬೋದು, ಇವೆಲ್ಲ ಸಾಮಾನ್ಯ ಒಂದು 50 kg ರೇಂಜಿನಲ್ಲಿ ಇರ್ತದೆ. ಅಥವಾ ಸಿರೋಹಿ ಅಂತೇಳಿ, ಶಿರೋಹಿ ಅಂತ ಹೇಳಿ ಹೇಳ್ತೇವೆ, ಶಿರೋಹಿ ಅಂತೇಳಿ ಇರ್ಬೋದು, ಉಸ್ಮಾನಾಬಾದಿ ಇರ್ಬೋದು, ಸಾಮಾನ್ಯ ಆ ರೇಂಜಿನಲ್ಲಿ ಇರ್ತವೆ. ಅಂದರೆ ಹೆಣ್ಣಾಡುಗಳು ಸಾಮಾನ್ಯ ಒಂದು 25-30 kg ಇರ್ಬೋದು, ಗಂಡಾಡುಗಳು ಒಂದು 50 kg ಆಸುಪಾಸಿನ ತೂಕವನ್ನು ಹೊಂದಬಹುದು. ಅದೇ ರೀತಿ ಅದರ ಎತ್ತರ, ಎತ್ತರ ಕೂಡ ಹಾಗೆ, ಎತ್ತರ ಸಾಮಾನ್ಯ ಒಂದು ಹೆಗಲಿನ ಮೇಲಿನ ಎತ್ತರವನ್ನು ನಾವು ತೆಕ್ಕೊಳ್ತೇವೆ, ಹೆಗಲಿನ ಮೇಲಿನ ಎತ್ತರ ಕೂಡ ಈ ಭಾರತೀಯ ತಳಿಗಳಲ್ಲಿ ಸಾಮಾನ್ಯ ಒಂದು 90 cm ಬರ್ತದೆ, 3 ft ಎತ್ತರ ಬರಬಹುದು. ಈಗ ಈ ವಿದೇಶಿ ತಳಿಗಳನ್ನ ಇಲ್ಲಿ ತಂದು ಸಾಕುವುದು ಕಷ್ಟವೋ ಹೇಗೆ? ವಿದೇಶಿ ತಳಿಗಳನ್ನ ತಂದು ಸಾಕೋದು ಕಷ್ಟ ಅಂತ ಹೇಳಿ ಅಲ್ಲ, ಹಾಗೆ ಅಂತ ಹೇಳಿಕೊಂಡು ಅವಕ್ಕೆ ಈಗ ಒಳಸುರಿಗಳು ಕೂಡ ಜಾಸ್ತಿಯಾಗಿ ಬೇಕಾಗ್ತದೆ, ಹಾಗಾಗಿ ವಿಶೇಷವಾಗಿ ಜನಪ್ರಿಯ ಅಂತ ಹೇಳಿ ಇಲ್ಲಿ ಆಗ್ಲಿಲ್ಲ. ಅದು ಬದಲಿಗೆ ನಮ್ಮ ದೇಶೀಯವಾದಂತಹ ಈ ಜಮುನಾಪುರಿ ಏನುಂಟು ಅಥವಾ ಮಲಬಾರಿ ಏನುಂಟು ಅದು ಹೆಚ್ಚು ಜನಪ್ರಿಯ ಆಗಿದೆ. ಈಗ ಇದನ್ನ ತಂದು ಸಾಕುವುದಿದ್ರೆ ಸಾಮಾನ್ಯವಾಗಿ ಎಲ್ಲಿ ಇದರ ಆಡುಗಳು ಸಿಗ್ತಾ ಇರುವಂತಹದ್ದು, ನಮ್ಮ ಸುತ್ತಮುತ್ತಲು ಸಿಗ್ತವ ಹೇಗೆ? ಹೌದು, ನಮ್ಮ ಸುತ್ತಮುತ್ತಲು ಅಂತ ಹೇಳಿದ್ರೆ ಅದರಲ್ಲಿ ಸಾಕುವವರಿಂದ ನಾವು ಹುಡುಕಿ ತಗೊಳ್ಬೇಕಷ್ಟೇ. ನಿರ್ದಿಷ್ಟವಾದ ಇಂತಹ ಕಡೆಯಲ್ಲೇ ಸಿಗ್ತದೆ ಅಂತ ಹೇಳಿ ಹೇಳುವಂತಹ ಒಂದು ಒಂದು ವ್ಯವಸ್ಥೆ ಈಗ ಆಡುಗಳಲ್ಲಿ ಇಲ್ಲ. ಎಲ್ಲಿ ಸಾಕ್ತಾ ಇದ್ದಾರೆ, ಎಲ್ಲಿ ಕೊಡುವಂತಹ ಮರಿಗಳುಂಟು ಅಲ್ಲಿಗೆ ಹೋಗಿ ತಗೊಳ್ಬೇಕಷ್ಟೇ, ಅದನ್ನು ಆಯ್ಕೆ ಮಾಡಿ ತಗೊಳ್ಬೇಕು. ಯಾವ್ದು ಬೇಕು ನಿಮ್ಗೆ, ಅದು ಯಾವ ತಳಿ ಬೇಕು ಅಂತ ಒಂದು ಯೋಚನೆ ಮಾಡಿಬಿಟ್ಟು ಅದನ್ನು ತಗೊಳ್ಬಹುದು. ಈ ಜಮುನಾಪುರಿ, ಉಸ್ಮಾನಾಬಾದಿ ಮತ್ತೆ ಮಲಬಾರ್, ಈ ಮೂರು ತಳಿಗಳಲ್ಲಿ ಏನು ವ್ಯತ್ಯಾಸಗಳು ಮುಖ್ಯವಾಗಿ ಅಂತ ಹೇಳಿದ್ರೆ ಯಾವುದು ಇಲ್ಲಿಗೆ ಹೆಚ್ಚು ಹೊಂದಿಕೊಳ್ಳುತ್ತದೆ? ಈಗ ಮಲಬಾರಿ ಅಂತ ಹೇಳಿದ್ರೆ ಸಾಮಾನ್ಯಕ್ಕೆ ಕೇರಳದಿಂದ ಬರುವಂತದ್ದು. ಈಗ ನಮ್ಮ ಉಷ್ಣತೆ ಇತ್ಯಾದಿ ಅಂಶಗಳನ್ನು ಹೋಲಿ ನೋಡಿದರೆ ಸಾಮಾನ್ಯ ಹೆಚ್ಚು ಹೊಂದಾಣಿಕೆ ಬರುವಂತಹ ಒಂದು ತಳಿ. ಹಾಗೆ ಅಂತ ಹೇಳಿ ಈ ಬೋಯರಿಗೆಲ್ಲ ಹೋಲಿಸಿದ್ರೆ, ಬೋಯರಿ ಅಂತ ಹೇಳಿದ್ರೆ ನಿಮಗೆ ವಿದೇಶಿ ತಳಿ, ನಮ್ಮ ಈ ಜಮುನಾಪುರಿ ಅಥವಾ ಉಸ್ಮಾನಾಬಾದಿ, ಉಸ್ಮಾನಾಬಾದಿ ಅಂತ ಹೇಳಿದ್ರೆ ಹೈದರಾಬಾದ್ ತೆಲಂಗಾಣ ಈ ಪ್ರದೇಶದಿಂದ ಬಂದಂತದ್ದು, ಮತ್ತು ಜಮುನಾಪುರಿ ಅಂತ ಹೇಳಿದ್ರೆ ಜಮುನಾಪುರ ಹೇಳುವಂತಹ ಜಿಲ್ಲೆಯಿಂದ ಉತ್ತರ ಭಾರತದಿಂದ ಬಂದಂತಹ ಒಂದು ತಳಿ. ಅದೇ ರೀತಿ ಬೀಟಲ್ ಅಂತ ಹೇಳಿ ಉಂಟು, ಪಂಜಾಬಿಂದ ಬಂದಂತಹ ತಳಿ, ಇದು ಕೂಡ ಹೊಂದಿಕೊಳ್ತದೆ. ಹೆಚ್ಚು ಹೊಂದಿಕೊಳ್ಳುವಂಥದ್ದು ಮಲಬಾರಿ. ಮಲಬಾರಿ. ಈಗ ಆಡು ಸಾಕಣೆಯ ಬಗ್ಗೆ ಹೇಳುವುದಿದ್ರೆ ಆಡನ್ನ ಸಾಕುವಂತಹ ವಿಧಾನ ಯಾವ ತರ? ಆಡನ್ನ ಸಾಕುವಂಥದ್ದು ಈಗ ನಾನೀಗ ಈಗಾಗಲೇ ಹೇಳಿದ ಹಾಗೆ ನಾವು ಎಲ್ಲಿ ಬೇಕು ಅಂದ್ರೆ ಯಾವ ತಳಿಯ ಆಡು ಬೇಕು ಅದು ಇರುವಂತಹ ಕಡೆ ಹೋಗಿ ಹುಡುಕಿ ತರಬೇಕು ಅಂತ ಒಂದು ಹೇಳಿದೆ ನಾನು ಒಂದು. ಮತ್ತೆ ಎರಡನೇದಾಗಿ ಈಗಾಗಲೇ 8-10 ಆಡು ಸಾಕುವವರು ಅದನ್ನ ಸ್ವಲ್ಪ ಮೇಲ್ದರ್ಜೆಗೆ ಏರಿಸಬೇಕು, ಇನ್ನು ಉತ್ತಮವಂತಹ ಮರಿಗಳನ್ನ ಪಡಿಬೇಕು ಅಂತ ಹೇಳಿ ಆದ್ರೆ ಯಾವಾಗಲೂ ಕೂಡ ಮೇಲ್ ಇಸ್ ಹಾಫ್ ದ ಹರ್ಡ್ ಅಂತ ಹೇಳ್ಕೊಂಡು ಒಂದು ಮಾತುಂಟು ಅಂತ ಹೇಳಿದ್ರೆ, ಒಂದು ಗಂಡು ಈಗ ನಾವು ಆಡಿನಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ಹೆಣ್ಣು 10 ಆಡುಗಳಿದ್ರೆ ಅಥವಾ 20 ಹೆಣ್ಣು ಆಡುಗಳಿಗೆ ಒಂದು ಗಂಡು ಆಡು ಇದ್ರೆ ಸಾಕಾಗ್ತದೆ, ನಮಗೆ ಒಂದು ಹೋತ ಇದ್ರೆ ಸಾಕಾಗ್ತದೆ. ಈ ಹೋತವನ್ನ ಒಳ್ಳೆಯ ಗುಣಮಟ್ಟದ ಒಳ್ಳೆಯ ತೂಕ ಬರುವಂತಹ ಒಂದು ಹೋತವನ್ನ ಆಡನ್ನ ನಾವು ತಂದ್ರೆ ಕ್ರಮೇಣದಲ್ಲಿ ಕ್ರಮೇಣ ಅಂತ ಹೇಳಿ ಒಂದೆರಡು ವರ್ಷಗಳಲ್ಲಿ ನಾವು ತುಂಬಾ ಉತ್ತಮವಾದಂತಹ ಒಂದು ಈ ದೇಹದ ತೂಕ ಆರೋಗ್ಯ ಇರುವಂತಹ ಮರಿಗಳನ್ನ ಒಂದು ಪಡಿಲಿಕ್ಕೆ ಸಾಧ್ಯತೆ ಉಂಟು ಒಂದು. ಮತ್ತೆ ಎರಡನೇದಾಗಿ ನಮಗೀಗ ನೀವು ಹೇಳಿದ ಹಾಗೆ ಈ ಆಡು ಸಾಕಾಣಿಕೆಯ ಅಂಶಗಳು ಸ್ಥೂಲವಾಗಿ ಹೇಳುವುದಿದ್ರೆ ಪ್ರಧಾನವಾಗಿ ನಮಗೆ ಬೇಕಾದ್ದು ಆಡಿನ ಆಹಾರ. ಆಹಾರಕ್ಕೆ ಒಂದು ಸೊಪ್ಪು ಅಥವಾ ಹುಲ್ಲು ಅಥವಾ ಸೊಪ್ಪು ಹುಲ್ಲು ಎರಡೂ ಕೂಡ ಕೊಡುವಂಥದ್ದು. ಹೀಗೆ ಹುಲ್ಲು ಸೊಪ್ಪಿಗೆ ನಾವು ಆದ್ಯತೆಯನ್ನು ಕೊಡಬೇಕು. ಹುಲ್ಲು ಬೆಳೆಸುವಂತಹ ಒಂದು ಪ್ರದೇಶ ಅಥವಾ ಸೊಪ್ಪು ಸಿಗುವಂತಹ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳುವುದು. ಮತ್ತೆ ಎರಡನೇದಾಗಿ ಅದಕ್ಕೆ ಬೇಕಾದಂತಹ ಒಂದು ಕೊಟ್ಟಿಗೆ ಅಥವಾ ಹೌಸಿಂಗ್ ಅಂತ ಹೇಳ್ತೇವೆ ಅದಕ್ಕೆ. ಈ ಆಡುಗಳ ಹಿಕ್ಕೆ ಮತ್ತೆ ಮೂತ್ರದಲ್ಲಿ ಹೆಚ್ಚಿನ ಒಂದು ದ್ವಿದಳ ಧಾನ್ಯದ ಸೊಪ್ಪನ್ನು ಜಾಸ್ತಿಯಾಗಿ ಮೇಯುವಾಗ ಅಥವಾ ಅದರ್ವೈಸ್ ಕೂಡ ಅಥವಾ ಅಲ್ಲದೇ ಇದ್ರೂ ಕೂಡ ನೈಟ್ರೋಜನ್ ಅಂಶ ಖಾರ ಸ್ವಲ್ಪ ಜಾಸ್ತಿ ಇರ್ತದೆ. ಈ ಮಾಮೂಲಿ ನೆಲದಲ್ಲಿ ಕಟ್ಟಿ ಆಡನ್ನು ಸಾಕುವುದಕ್ಕಿಂತ ಸ್ವಲ್ಪ ಅಟ್ಟೊಳಿಗೆ ಹಾಗೆ ಮಾಡಿ ಸಾಕಿದರೆ ಎರಡೂ ದೃಷ್ಟಿಯಿಂದ ಒಳ್ಳೆಯದು. ಒಂದು ಗಾಳಿ ಆಡಲಿಕ್ಕೆ ಒಳ್ಳೆಯದಾಗ್ತದೆ, ಎರಡನೇದಾಗಿ ಹಿಕ್ಕೆ ಮೂತ್ರ ಕೆಳಗೆ ಡ್ರಾಪಿಂಗ್ಸ್ ಬಿದ್ದು ನೆಲದಿಂದ ಒಂದು 3 ಫೀಟ್ ಎತ್ತರದಲ್ಲಿ, ಕನಿಷ್ಠ ಪಕ್ಷ 3 ಫೀಟ್ ಹೇಳುದು, ಒಬ್ಬ ಕೆಳಗೆ ಹೋಗಿ ಓಡಾಡಿ ಬಿಟ್ಟು ಗೊಬ್ಬರ ಎಲ್ಲ ಬಾಚಿಕೊಳ್ಳುವಷ್ಟು ಅವಕಾಶ ಇದ್ರೆ ಬಹಳ ಒಳ್ಳೇದು. ಒಂದು 5-6 ಫೀಟ್ ಎತ್ತರ ಮಾಡಿದ್ರೆ ಬಹಳ ಒಳ್ಳೇದು. ಗಾಳಿ ಆಡುವಂತಹ ಒಂದು ಗೂಡು ಬೇಕು, ಮತ್ತು ಅದರಲ್ಲಿ ಅಟ್ಟಳಿಗೆ ಹಾಗೆ ಮರ ಅಥವಾ ಈಗೆಲ್ಲ ಸಿಂಥೆಟಿಕ್ ಬರ್ತದೆ, ಸಿಂಥೆಟಿಕ್ ಫೈಬರ್ನ ಪ್ಲೇಟ್ಗಳು ಬರ್ತದೆ, ಅದನ್ನು ಉಪಯೋಗ ಮಾಡಿ ಅಟ್ಟಳಿಗೆ ಹಾಗೆ ಮಾಡಿ ಅದರ ಮೇಲೆ ಸಾಕುವಂಥದ್ದು. ಎರಡನೇದಾಗಿ ಬೆಳಕು ಜಾಸ್ತಿಯಾಗಿ ಬೀಳಬೇಕು ಆಡುಗಳಿಗೆ, ಗೂಡಿಗೆ ಕೂಡ ಬೆಳಕು ಜಾಸ್ತಿಯಾಗಿ ಬೀಳಬೇಕು. ಮೂರನೇದಾಗಿ ಮಳೆ ಇದ್ದಾಗ, ಚಳಿ ಇದ್ದಾಗ ಹೆಚ್ಚು ಶೀತ ಆಗಬಾರದು ಒಳಗೆ. ಶೀತ ಆದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆಗಳು ಕಾಣಿಸಿಕೊಳ್ಳುವಂತಹ ಅಂಶ ಜಾಸ್ತಿ ಇರ್ತದೆ. ಹೀಗೆ ಅದು ಈಗ ಅವುಗಳ ಈ ಒಂದು ಗೂಡು ಅಂತ ಹೇಳ್ತೀರಲ್ಲ, ಆ ಗೂಡಿನಲ್ಲಿ ಎಲ್ಲ ಆಡುಗಳನ್ನು ಒಂದೇ ಗೂಡಲ್ಲಿ ಹಾಕಿ ಸಾಕ್ಲಿಕ್ಕೆ ಆಗ್ತದ? ಆ ಗೂಡಿನ ಅಳತೆ ಹೀಗೆ ಅಂತ ಏನಾದರೂ ಕೂಡ ಒಂದು ನಿರ್ದಿಷ್ಟವಾದಂತಹ ಕ್ರಮ ಉಂಟ? ಚಚ್ಚೌಕದಲ್ಲಿ ಅಥವಾ ಆಯತಾಕಾರದಲ್ಲಿ ಗೂಡು ಇರಬಹುದು, ನೆಲದಿಂದ ಎತ್ತರದಲ್ಲಿ ಇರಬೇಕಾದ್ದು ಬಹಳ ಮುಖ್ಯ. ನಾನೀಗ ಹೇಳಿದಂತ ಗೊಬ್ಬರ ಮತ್ತು ಈ ಮೂತ್ರದ ವಿಲೇವಾರಿಯ ದೃಷ್ಟಿಯಿಂದ ಹೇಳುದಿದ್ರೆ, ಮತ್ತು ಗಾಳಿ ಬೆಳಕಿನ ದೃಷ್ಟಿಯಿಂದ ಹೇಳುದಿದ್ರೆ ಅದು ಮುಖ್ಯ. ಮತ್ತೆ ಒಂದು ಅಡಿಗೆ ಎಷ್ಟು ಜಾಗ ಬೇಕು ಗೂಡಿನ ಒಳಗೆ ಅಂತ ಹೇಳುವಂಥದ್ದು, ಅದು 10 ಫೀಟು 15 ಫೀಟ್, ಅಂದ್ರೆ 10 ಫೀಟ್ ಅಗಲ 15 ಫೀಟ್ನ ಉದ್ದ ಇರಬಹುದು, ಅಥವಾ ಒಂದು ಜಾಸ್ತಿ ಅಗಲ ಇದ್ದಷ್ಟು ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು 2000 ಸ್ಕ್ವೇರ್ ಫೀಟ್ ನಮಗೆ ಬೇಕು ಅಂತ ಹೇಳಿದ್ರೆ, 40 ಫೀಟು 50 ಫೀಟು ಮಾಡೋದಕ್ಕಿಂತ 20 ಫೀಟ್ ಅಗಲ ಎಷ್ಟು ಬೇಕಾದ್ರೂ ಉದ್ದ ಮಾಡುವಂಥದ್ದು ಹೆಚ್ಚು ಸೂಕ್ತ. ಯಾಕಂತ ಹೇಳಿದ್ರೆ ಗಾಳಿ ಆಡ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಖಂಡಪಟ್ಟೆ ಅಗಲ ಮಾಡೋದಕ್ಕಿಂತ ಉದ್ದ ಜಾಸ್ತಿ ತೆಗೊಳ್ಬಹುದು. ಸಾಮಾನ್ಯವಾಗಿ ಒಂದು ಆಡಿಗೆ ತಳಿಗಳ ಮೇಲೆ ಹೋಗ್ತದೆ, ಊರ ತಳಿಗಳಿಗೆ ಸ್ವಲ್ಪ ಜಾಗ ಕಡಿಮೆ ಸಾಕು. ಈ ಹೆಚ್ಚು ಗಾತ್ರ ಇರುವಂತಹ, ಹೆಚ್ಚು ಎತ್ತರ ಇರುವಂತಹ ಆಡುಗಳು ನ್ಯಾಚುರಲ್ ಸ್ವಾಭಾವಿಕವಾಗಿ ಹೆಚ್ಚು ಉದ್ದ ಕೂಡ ಇರ್ತವೆ. ಸಾಮಾನ್ಯ 15 ಸ್ಕ್ವೇರ್ ಫೀಟ್ನಷ್ಟು ಜಾಗ ಬೇಕು. ಸರಾಸರಿ ಲೆಕ್ಕ ಹಾಕುದಿದ್ರೆ ಸಾಮಾನ್ಯ ಒಂದು 3 ಫೀಟ್ ಆಗಲ್ಲ 5 ಫೀಟ್ ಉದ್ದ ಅಂತ ಹೇಳಿ ಹೇಳ್ಬೋದು. ಒಂದು ಒಂದು ಆಡಿಗೆ ಲೆಕ್ಕ ಹಾಕುದಿದ್ರೆ ಒಂದು ಸರಾಸರಿ ಒಂದು 30-50 ಕೆಜಿ ಆಡಿಗೆ ಆದ್ರೆ, ಸಣ್ಣ ಆಡುಗಳಿಗೆ ಊರಿನ ಆಡುಗಳಿಗೆ ಅಷ್ಟು ಜಾಗ ಬೇಕು ಅಂತ ಹೇಳಿಲ್ಲ. ಅದೇ ನಾವು ವಿದೇಶಿ ಆಡುಗಳನ್ನ ಬೋಯರನ್ನೆಲ್ಲ ಸಾಕ್ತೇವೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಬೇಕಾದೀತು. ಈಗ ಚಿಕ್ಕ ಮರಿಯನ್ನು ತಂದು ಸಾಕುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲೆಲ್ಲ ಅದರ ಪಾಲನೆ ಪೋಷಣೆಗೆ ಗಮನವನ್ನು ಕೊಡಬೇಕಾಗ್ತದೆ? ಒಂದು ಆಡುಗಳಿಗೆ ಬೇಕಾದಂತಹ ಆಹಾರ. ಚಿಕ್ಕ ಮರಿ ಅಂತ ಹೇಳಿದ್ರೆ ಮಲೆ ಮರೆತ ಕರುಗಳನ್ನೇ ತರ್ತೇವೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಮಲೆ ಹಾಲು ಮರೆತಂತಹ ಕರುಗಳು ಸಾಮಾನ್ಯಕ್ಕೆ ಒಂದು 4 ತಿಂಗಳು ಆಗಬೇಕು ಅಂತ ಹೇಳಿ ಹೇಳ್ಬೋದು. ಅಂತೂ 3 ತಿಂಗಳವರೆಗೆ ಅಂತೂ ಹಾಲು ಬೇಕಾಗುವುದು, ನಂತರ ಅಷ್ಟು ಕಡ್ಡಾಯವಾಗಿ ಬೇಕು ಅಂತ ಹೇಳಿ ಹೇಳುವಾಗಿಲ್ಲ. ಸರಿಯಾಗಿ ಸೊಪ್ಪು ಹುಲ್ಲನ್ನು ತಿಂದು ಜೀರ್ಣ ಮಾಡಲಿಕ್ಕೆ ಶುರು ಮಾಡಿದರೆ ಅದನ್ನ ತರಬಹುದು. ಸಾಮಾನ್ಯಕ್ಕೆ ಈ ಸಮಯದಲ್ಲಿ ಅಂತ ಹೇಳಿದ್ರೆ ಮಳೆಗಾಲದಿಂದ ಸ್ವಲ್ಪ ಒಂದೆರಡು ತಿಂಗಳು ಮೊದಲೇ ನಾವು ತಂದು ಸಾಕಲಿಕ್ಕೆ ಶುರು ಮಾಡಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಜೀವಿಗೆ ಆದರೂ ಕೂಡ ಮಳೆಗಾಲದ ಆರಂಭ ಮತ್ತು ಈ ಚಳಿಗಾಲದ ಆರಂಭ ಒಂದು ಸ್ಟ್ರೆಸ್, ವಾತಾವರಣದ ಈ ತೀವ್ರವಂತ ಏರುಪೇರು ಆಗುವಂತಹ ಒಂದು ಸನ್ನಿವೇಶದಲ್ಲಿ ಅದುವೇ ಒಂದು ಒತ್ತಡ ಆಗ್ತದೆ, ಅದೇ ಒಂದು ಸ್ಟ್ರೆಸ್ ಆಗ್ತದೆ. ಸ್ಟ್ರೆಸ್ಸಿಂದಾಗಿ ಸ್ವಲ್ಪ ಈ ಕೆಲವು ಈ ಉಸಿರಾಟಕ್ಕೆ ಸಂಬಂಧಪಟ್ಟದ್ದು ಅಥವಾ ಇತರ ಏನಾದರೂ ಕಾಯಿಲೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಆದಷ್ಟು ಈ ಸಮಯದಲ್ಲಿ ಅಂತ ಹೇಳಿದ್ರೆ ಜನವರಿ ಫೆಬ್ರವರಿಯೆಲ್ಲ ತಂದು ಸಾಕ್ಲಿಕ್ಕೆ ಶುರು ಮಾಡಿದ್ದು ತುಂಬಾ ಸೂಕ್ತವಾದಂತಹ ಒಂದು ವಿಷಯ. ಮತ್ತೆ ಆಗ ಹೇಳಿದಾಗೆ ಸೊಪ್ಪು ಹುಲ್ಲನ್ನ ನಾವು ಸರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು. ಮತ್ತೆ 24 ಗಂಟೆ ಕೂಡ ಕುಡಿಲಿಕ್ಕೆ ನೀರು ಸಿಗುವ ಹಾಗೆ ಈ ಮರಿಗಳಿಗೆ ಅಥವಾ ಆಡುಗಳಿಗೆ ಒಂದು ಏರ್ಪಾಡನ್ನು ನಾವು ಮಾಡಬೇಕು. ಈಗ ಹುಲ್ಲು ಸೊಪ್ಪು ಒಂದು ಗಂಟೆ 2 ಗಂಟೆ ಹೊತ್ತು ತಪ್ಪಿದ್ರೆ ದೊಡ್ಡ ವಿಷಯ ಅಲ್ಲ. ಹಾಗೆಂತೇಳಿ ನೀರು ತಪ್ಪಿದ್ರೆ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ 24 ಗಂಟೆ ಕೂಡ ನೀರು ಅವೈಲೇಬಲ್ ಇರುವ ಹಾಗೆ ನಾವು ಮಾಡುವಂಥದ್ದು. ಮತ್ತೆ ಸಾಮಾನ್ಯಕ್ಕೆ ಸಣ್ಣ ಮರಿಗಳಿಗೆ ಅಲ್ಲ, ಸ್ವಲ್ಪ ದೊಡ್ಡದಾದಾಗ ಒಂದು 6 ತಿಂಗಳಿಂದ ಮೇಲೆ ಈ ನಾವೇನು ಸೊಪ್ಪು ಅಥವಾ ಹಿಂಡಿ ಅದು ಸೊಪ್ಪು ಅಥವಾ ಈ ಹುಲ್ಲೇನು ಕೊಡ್ತೇವೆ ಅದರೊಟ್ಟೊಟ್ಟಿಗೆ ಸ್ವಲ್ಪ ಹಿಂಡಿಯನ್ನು ಕೊಡುವಂಥದ್ದು. ಅಂತ ಹೇಳಿ ನಮಗೆ ನಾವು ಈಗ ಈ ಮಾಂಸದ ಉದ್ದೇಶದಿಂದಲೇ ಇದು ಆಡುಗಳನ್ನು ಸಾಕುವಂಥದ್ದು ಅಥವಾ ಮರಿ ಹಾಕಿಸುವಂತಹ ಉದ್ದೇಶದಿಂದ ಸಾಕುವಂಥದ್ದು ಅಥವಾ ಎರಡೂ ಇರಬಹುದು. ಕೆಲವು ಕಡೆಗಳಲ್ಲಿ ಎರಡೂ ಇರಬಹುದು, ಬ್ರೀಡಿಂಗು ಇರಬಹುದು, ಫ್ಯಾಟ್ನಿಂಗು ಇರಬಹುದು ಅಂತೇಳಿ, ಕುಬ್ಬಿಸುವಿಕೆಯು ಇರಬಹುದು ಅಂತೇಳಿ ಹೇಳಿದ ಹಾಗೆ. ಆವಾಗ ಈ ಬೇಗ ಬೇಗನೆ ಆಡು ಬೆಳೆದಷ್ಟು ಮತ್ತು ಬೇಗ ಮರಿ ಹಾಕಿದಷ್ಟು ನಮಗೆ ಪ್ರಯೋಜನ ಜಾಸ್ತಿ. ಆ ದೃಷ್ಟಿಯಿಂದ ಸ್ವಲ್ಪ ಸ್ವಲ್ಪ ಹಿಂಡಿಯನ್ನು ಕೊಡುವಂಥದ್ದು. ಹಿಂಡಿ ಅಂತ ಹೇಳಿದ ಕೂಡಲೇ ಶರ್ಕರ ಪಿಷ್ಟಗಳೇ ಪ್ರಧಾನವಾಗಿರತಕ್ಕಂಥ ಜಾನುವಾರುಗಳಿಗೆ ದನಗಳಿಗೆ ಕೊಡುವಂತಹ ಹಿಂಡಿಯೇ ನಮಗೆ ಆಲೋಚನೆ ಬರ್ತದೆ. ಅಷ್ಟು ಶರ್ಕರ ಪಿಷ್ಟಗಳು ಆಡಿಗೆ ಬೇಕಾಗುವುದಿಲ್ಲ, ಆಡಿನ ದೇಹಕ್ಕೆ ಅಗತ್ಯ ಇಲ್ಲ. ಹೆಚ್ಚಿನ ಮಟ್ಟಿಗೆ ಪ್ರೋಟೀನ್ ಇರುವಂತಹ ಆಹಾರ ಮುಖ್ಯ. ಹಾಗಾಗಿ ಮರಿಗಳಿಗೆ ಎಳ್ಳಿಂಡಿ, ನೆಲಗಡಲೆ ಹಿಂಡಿ ಇಂಥದ್ದನ್ನು ಕೊಡುವುದು,

ದುಂಡು ಹುಳ ಇರಬಹುದು, ಚಪ್ಪಟೆ ಹುಳ ಇರಬಹುದು, ಲಾಡಿ ಹುಳ ಇರಬಹುದು, ಈ ರೀತಿ ಬೇರೆ ಬೇರೆ ಹುಳದ ಉಪದ್ರ ಆಡುಗಳಿಗೆ ಕಾಣಿಸಿಕೊಳ್ತದೆ. ಮತ್ತು ಇತರ ಪ್ರಾಣಿಗಳಿಂದ ನಮ್ಮ ದನಗಳಿಂದ ಈ ಆಡುಗಳಿಗೆ ಹುಳದ ಉಪದ್ರ ಸ್ವಲ್ಪ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಅಂತ ಹೇಳಬಹುದು ಬಿಟ್ಟು ಮೇಯಿಸುವಾಗ. ಯಾಕಂತ ಹೇಳಿದ್ರೆ ಕೆಲವು ಸಲ ಈ ನೆಲದಲ್ಲಿ ಇರುವಂತಹ ಸೊಪ್ಪು ಹುಲ್ಲನ್ನ ಮೇಯುವಾಗ ತುಂಬಾ ಕ್ಲೋಸ್ ಆಗಿ ನೆಲಕ್ಕೆ ತುಂಬಾ ಮುಟ್ಟಿ ಮೇಯಲಿಕ್ಕೆ ಸಾಧ್ಯತೆ ಉಂಟು. ಅಂದ್ರೆ ಒಟ್ಟಾರೆಯಾಗಿ ಯೋಚನೆ ಮಾಡಿದ್ರೆ ಆಡುಗಳು ನೆಲದಲ್ಲಿ ಬಿದ್ದದಕ್ಕಿಂತ ಮೇಲೆ ತಲೆ ಎತ್ತಿ ಅಥವಾ ಕಾಲು ಎತ್ತಿ ಹತ್ತಿ ಬಿಟ್ಟು ಮೇಲಿಕ್ಕೆ ತಿನ್ನಲಿಕ್ಕೆ ಹೆಚ್ಚು ಇಷ್ಟಪಡ್ತವೆ, ಅದು ಬೇರೆ ವಿಷಯ. ಆದ್ರೆ ಕೆಲವು ಸಲ ನೆಲದಿಂದ ಮೇಯುವಾಗ ತುಂಬಾ ಕ್ಲೋಸ್ ಆಗಿ ಮೇಯುವ ಒಂದು ಸಾಧ್ಯತೆ ಇರುವ ಕಾರಣ ಜಂತು ಹುಳದ ಉಪದ್ರವದ ಸಾಧ್ಯತೆ ಜಾಸ್ತಿ. ಜಂತು ಹುಳದ ಔಷಧಿಯನ್ನ ಈ ಸಣ್ಣ ಮರಿಗಳಿಗೆ ನಾವು ತಿಂಗಳು ತಿಂಗಳು ಕೊಡಬೇಕು, ಒಂದು 5-6 ತಿಂಗಳಾಗೋಲ್ಲರಿಗೆ. ನಂತರ ಎಲ್ಲ ಆಡುಗಳಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಜಂತು ಹುಳದ ಔಷಧಿಯನ್ನ ಕೊಡಬೇಕು, ಹೊಟ್ಟೆ ಹುಳದ ಔಷಧಿಯನ್ನು ಕೊಡಬೇಕು. ಹೊಟ್ಟೆ ಹುಳದ ಔಷಧಿ ಆಸ್ಪತ್ರೆಗಳಿಂದ ತಗೊಳ್ಬಹುದು ಅಥವಾ ಮೆಡಿಕಲ್ ಶಾಪ್ಗಳಿಂದ ತಗೊಳ್ಬಹುದು. ಬದಲಿಸಿ ಬದಲಿಸಿ ಕೊಟ್ಟ ಒಳ್ಳೆದು, ಒಂದೇ ಔಷಧಿಯನ್ನ ಕೊಡೋದಕ್ಕಿಂತ ಒಂದೆರಡು ಸಲ ಕೊಟ್ಟ ಮೇಲೆ ಇನ್ನೊಂದು ಔಷಧಿಯನ್ನ, ಅಂದ್ರೆ ಸುಮಾರು ಔಷಧಿ ಬರ್ತದೆ, ಜಂತು ಹುಳದ ಔಷಧಿ ಸುಮಾರು ಬರ್ತದೆ, ಹಾಗೆ ಬದಲಿಸಿ ಕೊಡೋದು ಒಳ್ಳೇದು. ಮತ್ತೆ ಕಾಯಿಲೆಗಳಲ್ಲಿ ಎಂಟ್ರೋಟಾಕ್ಸಿನಿ ಅಂತ ಹೇಳಿ ಕರುಳುಬೇನೆ ಅಂತ ಹೇಳಿ ಉಂಟು, PPR ಅಂತ ಹೇಳಿ ಉಂಟು, ಪೆಸ್ಟಿಡಿ ಪೆಟಿಸಿನ್ ರುಮಿನೆಂಟ್ಸ್ ಅಂತ ಹೇಳ್ತಾರೆ. ಮೊದಲು ದೊಡ್ಡ ರೋಗ ಅಂತ ಹೇಳ್ಕೊಂಡು ಒಂದು ರೋಗ ಇತ್ತು, ಈ ದೊಡ್ಡ ರೋಗ ಅಂತ ಹೇಳುವಂತದ್ದು ಈಗ ಇಡೀ ಪ್ರಪಂಚದಲ್ಲಿ ಇರಾಡಿಕೇಟ್ ಆಗಿದೆ, ಅದನ್ನು ನಿರ್ಮೂಲನೆ ಮಾಡಲಾಗಿದೆ. ಆದ್ರೆ ಅದಕ್ಕೆ ಹೋಲಿಸ್ಲಿಕ್ಕೆ ಸಾಧ್ಯತೆ ಇರುವಂತಹ ಇನ್ನೊಂದು ನಮೂನೆ ಬರೀ ಆಡು ಕುರಿಗಳಿಗೆ ಮಾತ್ರ ಬರುವಂತದ್ದು PPR ಅಂತ ನಾನೀಗ ಹೇಳಿದಾಗೆ, ಅದು ಬರುವಂತಹ ಸಾಧ್ಯತೆ ಉಂಟು ಆಡುಗಳಲ್ಲಿ. ಹೀಗೆ ಎರಡು ಪ್ರಧಾನವಾದದ್ದು, ಮತ್ತೆ ಕಾಲುಬಾಯಿ ಜ್ವರ ಕೂಡ ಒಂದು ಸಾಧ್ಯತೆ ಉಂಟು. ಈಗ ಪ್ರಧಾನವಾಗಿ PPR ಕಾಯಿಲೆಯ ವಿರುದ್ಧ ಮತ್ತು ಕರುಳುಬೇನೆ ಅಥವಾ ಎಂಟ್ರೋಟಾಕ್ಸಿನಿಯ ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಳ್ಬೇಕು. ಇದನ್ನು ಯಾವಾಗ ಹಾಕಿಸಬೇಕು? ಅಲ್ಲಿ PPR ಕಾಯಿಲೆಯ ವಿರುದ್ಧ ಒಮ್ಮೆ ಲಸಿಕೆ ಹಾಕಿದ್ರೆ 5 ವರ್ಷಕ್ಕೆ ವ್ಯಾಲಿಡಿಟಿ ಇರ್ತದೆ ಅಂತ ಹೇಳಿದ್ರೆ, ಹೆಚ್ಚು ಕಮ್ಮಿ ಒಂದು ಆಡಿಗೆ ಒಮ್ಮೆ ಹಾಕಿದ್ರೆ ಸಾಕಾಗ್ತದೆ ಅಂತ ಹೇಳಿ ಹೇಳ್ಬೋದು ಈಗಿನ ಪರಿಸ್ಥಿತಿ. ಯಾಕಂದ್ರೆ 5-6 ವರ್ಷಕ್ಕಿಂತ ಜಾಸ್ತಿ ಯಾರು ಆಡುಗಳನ್ನ ಇಟ್ಟುಕೊಳ್ಳೋರು ಕಮ್ಮಿ. ಆ ದೃಷ್ಟಿಯಿಂದ ಒನ್ಸ್ ಇನ್ ಲೈಫ್ ಟೈಮ್ ಅಂತ ಹೇಳಿ ನಾವು ಯೋಚನೆ ಮಾಡಿ ಈಗ ಕೊಡ್ತಾ ಇದ್ದೇವೆ. ಸಣ್ಣ ಮರಿಗಳಿಗೆ ಕೊಡ್ಲಿಕ್ಕಿಲ್ಲ, 6 ತಿಂಗಳಿಂದ ಮೇಲಿಂದ ಕೇಳೋದಕ್ಕೆ ಕೊಡುವಂತದ್ದು. ಅದೇ ರೀತಿ ಎಂಟ್ರೋಟಾಕ್ಸಿನಿಯ 4 ತಿಂಗಳಿಂದ ಮೇಲಿಂದ ಕೊಡುವಂತದ್ದು. ಅದೇ ರೀತಿ ಎಂಟ್ರೋಟಾಕ್ಸಿನಿಯ ಅಥವಾ ಈ ಕರುಳುಬೇನೆ ಅಂತ ಹೇಳುವಂತದ್ದು, ಅದು ಪ್ರತಿ 6 ತಿಂಗಳಿಗೊಮ್ಮೆ ಹಾಕುವಂತಹ ಲಸಿಕೆ, ಕರುಳುಬೇನೆ ಕಾಯಿಲೆ ಬರದ ಹಾಗೆ ತಡೆಗಟ್ಟುವಂತದ್ದು. ಇದು ಬಂದ ಮೇಲೆ ಔಷಧಿಗಳಿದ್ದಾವ ಹೇಗೆ ಈ ಎರಡು ಕಾಯಿಲೆಗೆ? ಅಲ್ಲ, PPR ಅಂತ ಹೇಳಿದ್ರೆ ಅದು ವೈರಸ್ ಇಂದ ಬರುವಂತದ್ದು, ರೋಗ ಲಕ್ಷಣಗಳ ಮೇಲೆ ಔಷಧಿ ಕೊಡ್ತೇವೆ. ಆದ್ರೆ ವೈರಸ್ ಇಂದ ಬರುವಂತಹ ಯಾವುದೇ ಕಾಯಿಲೆಗೆ ಸರಿಯಾದಂತಹ ಮದ್ದು ಔಷಧಿ ಇಲ್ಲ ಅಂತ ಹೇಳಿ ಲೆಕ್ಕ. ಹಾಗಾಗಿ ಮೊದಲೇ ಲಸಿಕೆ ಹಾಕುವಂತದ್ದು ಒಳ್ಳೇದು. ಸರಿ, ಎಂಟ್ರೋಟಾಕ್ಸಿಮಿ ಆದ್ರೆ ಬ್ಯಾಕ್ಟೀರಿಯಲ್ ಕಾಯಿಲೆ, ಆದ್ರೂ ಕೂಡ ಈ ಸಾಂಕ್ರಾಮಿಕ ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಮಾಡುವುದಕ್ಕಿಂತ ಬರದ ಹಾಗೆ ಲಸಿಕೆ ಹಾಕಿಸಿಕೊಳ್ಳುವಂತದ್ದು ಹೆಚ್ಚು ಸೂಕ್ತ. ಈಗ ಈ ಆಡನ್ನ ಮಾರಾಟ ಮಾಡುವಂತಹ ವ್ಯವಸ್ಥೆ ಹೇಗೆ? ಮಾರಾಟ ಮಾಡಲಿಕ್ಕೆ ತುಂಬಾ ನಿರ್ದಿಷ್ಟವಾದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳಿ, ಈಗ ಹಾಲಿಗೆಲ್ಲ ಇರುವ ಹಾಗೆ ಹಾಲಿಗೆ ನಮಗೆ ಕೋಆಪರೇಟಿವ್ ಸೊಸೈಟಿಗಳಿದ್ದಾವೆ, ಆ ರೀತಿಯ ಒಂದು ವ್ಯವಸ್ಥೆ ಅಂತ ಹೇಳಿ ಇಲ್ಲ. ಹಾಗೆ ಅಂತ ಹೇಳಿ ಇವತ್ತಿನ ನಾಳೆಗೆ ಮಾರಾಟ ಆಗಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಕೆಲವು ಸಂದರ್ಭಗಳಲ್ಲಿ ಇರುವುದಿಲ್ಲ. ಕಾಯುವಂತಹ ಅವಕಾಶಗಳಿದ್ದಾಗ ಕಾಯಬಹುದು. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು ಬಂದಾಗ ಅಂತ ಹೇಳಿದ್ರೆ, ಪ್ರಧಾನವಾಗಿ ಮಾಂಸಾಹಾರಕ್ಕೆ ಪ್ರಾಧಾನ್ಯತೆ ಇರುವಂತಹ ಹಬ್ಬಗಳಲ್ಲಿ, ಉದಾಹರಣೆಗೆ ಹೇಳುವುದಾದ್ರೆ ಬಕ್ರೀದ್ ಇರ್ಬೋದು ಅಥವಾ ಮೊನ್ನೆ ಕಳೆದಂತಹ ಕ್ರಿಸ್ಮಸ್ ಇರ್ಬೋದು, ಹೀಗೆ ಹಬ್ಬಗಳು ಬಂದಾಗ ಅದರ ಈ ಮಾಂಸದ ಬೇಡಿಕೆ ಜಾಸ್ತಿ ಆಗ್ತದೆ. ಅಂತಹ ಸಂದರ್ಭಗಳಲ್ಲಿ ಆಡಿಗೆ ಕೂಡ ಬೇಡಿಕೆ ಜಾಸ್ತಿ ಇರ್ತದೆ, ಮಾರುಕಟ್ಟೆ ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಒದಗಿ ಬರ್ತದೆ. ಸರಿ, ಎಷ್ಟು ವರ್ಷ ಕಾಯಬೇಕಾಗ್ತದೆ ಒಂದು ಆಡನ್ನು ಮಾರ್ಲಿಕ್ಕೆ? ವರ್ಷಗಟ್ಟಲೆ ಕಾಯಬೇಕಾದ ಅವಶ್ಯಕತೆ ಇಲ್ಲ, ಒಂದೇ ವರ್ಷದಲ್ಲಿ ಅದರ ಮಾರ್ಲಿಕ್ಕೆ ಆಗ್ತದೆ. ಅಥವಾ ಕೆಲವು ಸಲ ಈ ಆಡು ಸಾಕುವುದರಲ್ಲಿ ಎರಡು ವಿಧದಲ್ಲಿ ಸಾಕ್ಲಿಕ್ಕೆ ಆಗ್ತದೆ. ಒಂದು ತಳಿ ಸಂವರ್ಧನೆ ದೃಷ್ಟಿಯಿಂದ, ತಳಿ ಸಂವರ್ಧನೆ ಅಂತ ಹೇಳೋದಕ್ಕಿಂತ ಬ್ರೀಡಿಂಗ್ ಅಂತ ಹೇಳುವುದು, ಮರಿ ಮಾಡಿ ಮರಿಗಳನ್ನ ಸ್ವಲ್ಪ ದೊಡ್ಡ ಮಾಡಿ ಮಾರಾಟ ಮಾಡುವಂತ ಒಂದು ವಿಧಾನದಲ್ಲಿ ಸಾಕ್ಲಿಕ್ಕೆ ಆಗ್ತದೆ. ಅಥವಾ ಮರಿಗಳನ್ನು ಅಥವಾ ಒಂದು ಅಂದಾಜಿನ ಮಲೆ ಮರ್ತ ಮರಿಗಳನ್ನು ತಂದು ಕೊಬ್ಬಿಸಿ ಬಿಟ್ಟು ಒಂದು ವರ್ಷ ಆದಾಗ ಮಾರುವಂತದ್ದು, ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಸರಿ, ಇದು ಒಂದು ಲಾಭದಾಯಕ ಉದ್ಯಮವ ಹೇಗೆ? ಖಂಡಿತ ಹೌದು, ಖಂಡಿತ ಹೌದು. ಇದು ಈಗ ಕೃಷಿಯೊಟ್ಟಿಗೆ ಕೃಷಿಯೊಂದಿಗೆ ಸಾಗುವಂತಹ ಒಂದು ಚಟುವಟಿಕೆ. ಹಾಗೆಂತ ಹೇಳಿ ತುಂಬಾ ಒಂದು ಮಾನವ ಶ್ರಮ ಅಥವಾ ಲೇಬರ್ ದೈಹಿಕ ಶ್ರಮ ತುಂಬಾ ಅದಕ್ಕೆ ಬೇಕಾಗುವುದಿಲ್ಲ, ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿ ಹೇಳಬಹುದು. ಹಾಗೆ ಮಾಡಿಕೊಂಡು ಒಂದು ಪಿಗ್ಮಿ ಅಕೌಂಟ್ ಇದ್ದ ಹಾಗೆ ಅಂತ ಹೇಳಿ ಹೇಳಬಹುದು. ಹೆಚ್ಚು ಕಮ್ಮಿ ಸಂಚಯ ನಿಧಿ, ದಿನ ದಿನ ನಾವು ನಮ್ಮ ಒಂದಷ್ಟು ಸಮಯವನ್ನು ಅದಕ್ಕೆ ಕೊಡುವಂತದ್ದು, ಮತ್ತೆ ವರ್ಷಕ್ಕೊಮ್ಮೆ ಎನ್ಕ್ಯಾಶ್ ಮಾಡುವಂತದ್ದು, ಈ ತರ ಮಾಡಲಿಕ್ಕೆ ಒಂದು ಅವಕಾಶ ಇರುವಂತಹ ಒಂದು ತುಂಬಾ ಉತ್ತಮವಾದಂತಹ ಒಂದು ಚಟುವಟಿಕೆ. ಈಗ ಚಿಕ್ಕ ಮಟ್ಟಿನಲ್ಲಿ ಮತ್ತು ದೊಡ್ಡ ಮಟ್ಟಿನಲ್ಲಿ ಆಡು ಸಾಕುವುದಿದ್ರೆ ಏನಾದ್ರೂ ವ್ಯತ್ಯಾಸಗಳಿದ್ದಾವ ಹೇಗೆ? ಎರಡೂ ದೃಷ್ಟಿಯಿಂದ ಮಾಡಬಹುದು. ಈಗ ಒಂದನೇದಾಗಿ ಸಣ್ಣ ಮಟ್ಟಿಗೆ ಮಾಡುದಿದ್ರೆ ಒಬ್ಬನಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ, ಎರಡನೇದಾಗಿ ಹೆಚ್ಚು ಒಳಸುರಿಗಳು ಕಡಿಮೆ ಸಾಕು, ಅಥವಾ ಈ ಅಸಲು ಅಂತ ಹೇಳಬಹುದು ಅಥವಾ ಎಲ್ಲವೂ ಕೂಡ. ಈಗ ಜಾಗವೂ ಕಡಿಮೆ ಸಾಕಾಗ್ತದೆ, ಅದೇ ಮನೆಯಲ್ಲಿ ಫೀಡ್ ಇರ್ಬೋದು, ಹುಲ್ಲು ಇರ್ಬೋದು, ಸೊಪ್ಪು ಇರ್ಬೋದು, ಅದರ ರಿಕ್ವೈರ್ಮೆಂಟ್ ಕಡಿಮೆ ಇರ್ತದೆ. ಅದೇ ರೀತಿ ದೊಡ್ಡ ಮನೆಯಲ್ಲಿ ಮಾಡುದಿದ್ರೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಈಗ ಹಣವು ಜಾಸ್ತಿ ಅಸಲು ಹಾಕಬೇಕಾದಿತ್ತು, ಹಾಗೆಂತೇಳಿ ಒಂದು ಒಂದು 100 ಆಡಿತ್ತು ಅಂತ ಹೇಳಿದ್ರೆ ಅದು ಮೇಯಿಸ್ಲಿಕ್ಕೆ ಒಬ್ಬ ವ್ಯಕ್ತಿಯಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು 2-3 ಜನ ಒಂದೊಂದು ಸೈಡಿಂದ ಮೇಯಿಸುವಂತದ್ದು, ಅಥವಾ ನಿಮಗೆ ಹುಲ್ಲು ಸೊಪ್ಪು ಕೊಡುದು ಅಂತ ಹೇಳಿದ್ರು ಕೂಡ ಈ 10 ಆಡಿಗೆ ಹೋಲಿಸಿದ್ರೆ ಅದರ 10 ಪಾಲು ಹುಲ್ಲು ಸೊಪ್ಪಿನ ಅವಶ್ಯಕತೆ ಇರ್ತದೆ. ಇನ್ವೆಸ್ಟ್ಮೆಂಟ್ ಕೂಡ ಹಾಗೆ ಇರ್ತದೆ. ಕೇಂದ್ರ ಸರ್ಕಾರದಿಂದ ಒಂದು ಈ 100 ಅಥವಾ ಹೆಚ್ಚು ಆಡು ಸಾಕುವವರಿಗೆ ಉತ್ತೇಜನ ಕೊಡ್ಲಿಕ್ಕೆ ಅಂತ ಒಂದು ಸ್ಕೀಮ್ ಉಂಟು, NLM ಅಂತ ಹೇಳ್ಕೊಂಡು. ಇದರಲ್ಲಿ ಸಹಾಯಧನದ ತಗೊಳ್ಳುವಂತಹ ಒಂದು ಅವಕಾಶ ಉಂಟು. ಒಟ್ಟಾರೆ ಹೇಳುದಿದ್ರೆ ಈ ಆಡು ಸಾಕಣೆ ಅನ್ನುವಂತಹದ್ದು ನಮ್ಮ ಬೇರೆ ಕೃಷಿಯ ಚಟುವಟಿಕೆಯ ಜೊತೆಗೆ ಮಾಡುವುದು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗಬಹುದು? ಅದೇ ಈಗ ಕೃಷಿಯ ಒಟ್ಟಿಗೆ ಮಾಡುವಂತದ್ದೇ ಒಂದು ವಿಷಯ ಇರುವಂತದ್ದು. ಒಂದು ಪಾರ್ಟ್ ಟೈಮ್ ಜಾಬಿನ ಹಾಗೆ ಮಾಡುದು, ಅದರಲ್ಲಿ ಒಂದು ಪ್ರಧಾನವಾದಂತಹ ಮಾಂಸದ ಉತ್ಪನ್ನ ಅನ್ನುವುದನ್ನು ಒಂದು ಹೊರತುಪಡಿಸಿ ಉಪ ಉತ್ಪನ್ನ ಗೊಬ್ಬರ ಅಥವಾ ಈ ಆಡಿನ ಈ ಮೂತ್ರ ಏನುಂಟು ಅದು ಕೂಡ ತುಂಬಾ ಒಳ್ಳೆಯ ಗೊಬ್ಬರದ ಒಂದು ಅಂಶ, ಇದು ಸಿಗ್ತದೆ ರೈತರಿಗೆ. ಇನ್ನು ಹೇಳುದಿದ್ರೆ ಈ ರೈತಾಪಿ ವರ್ಗದ ಜನರಿಗೆ ದಿನದ 1-2 ಗಂಟೆಯನ್ನು ವಿನಿಯೋಗಿಸಿ ಒಂದು ಸಂಚಿತವಾದಂತಹ ಮೊತ್ತವನ್ನು ಪಡೀಲಿಕ್ಕೆ ಒಂದು ಅವಕಾಶವನ್ನು ಕೊಡುವಂತಹ ತುಂಬಾ ಉತ್ತಮವಾದಂತಹ ಸರಳವಾದಂತಹ ಒಂದು ಚಟುವಟಿಕೆ. ಒಳ್ಳೆಯದು ಡಾಕ್ಟರ್ ಬಿ ಕೆ ಸೂರ್ಯನಾರಾಯಣ ಅವರೇ. ಮುಖ್ಯವಾಗಿ ಈ ಆಡಿನ ಸಾಕಣೆ, ಬೇರೆ ಬೇರೆ ತಳಿಗಳು ಜೊತೆಗೆ ಆಡಿನ ಸಾಕಣೆ ಎಷ್ಟರ ಮಟ್ಟಿಗೆ ರೈತರಿಗೆ ಸಹಾಯ ಆಗಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಡು ಸಾಕಣೆ ಈ ವಿಷಯವಾಗಿ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಿ ಕೆ ಸೂರ್ಯನಾರಾಯಣ ಅವರೊಡನೆ ಸಂದರ್ಶನ ಕೇಳಿದರೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ವೈ ಮುಟ್ಟಣ್ಣವರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಎನ್ನಾರೇಗೇಳಲನ್ನ ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರನ್ನ, ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರನ್ನ, ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರನ್ನ, ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರನ್ನ. ನೀನೆ ಮನೆ ಎಂದು ತಿಳಿದು ಕನ್ನರೊಳಗೆ ತಾನೇ ಉಳಿದು, ಮನೆಯ ಎಂದು ತಿಳಿದು ಕನ್ನರೊಳಗೆ ತಾನೇ ಉಳಿದ, ಕಾಣಿಸುವಂತ ಗುಣಮೆದುವಸ, ಕಾಣಿಸುವಂತ ಗುಣಮೆದುವಸ ಕನ್ಯಾಮವಸೆ ಮೂಡಿ ಬಂತ. ಎನ್ನಾರಿಗೆ ಹೇಳಲನ್ನ ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರಣ್ಣ, ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರಣ್ಣ, ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರಣ್ಣ. ಆಕಾಶ ನೆಲೆಯಾದೀತೋ ನಿಂತಲ್ಲೇ ನಿಂತು ಭೂತಾಂತೆ ತಲಿದೋಗೀತೋ, ಆಕಾಶ ನೆಲೆಯಾದೀತೋ ನಿಂತಲ್ಲೇ ನಿಂತು ಮೋಕಾನ ಬಣ ಕೂಡ ಹಾಗಾಡಿ ತರ್ಕ ಮಾಡಿ ಹಾಕ ಗಣಗಿಯ ಮಡೆದು ಜಡೆದು ಕಾಕಿ ತಡವನ್ನ ಕಡಿದ ಬಳಿಕ ಹೆಂಗಾರಿಗೆ ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರಲ್ಲ ಚೆನ್ನಾಗಿ ಸಾಧುಗಳೆಲ್ಲ ಚೆನ್ನಾಗಿ ಹಾಲ ಎಲ್ಲದ ಕಥಪಲ್ಲದೇನ ಸರ್ಪ ಜಿಮ ಪಾದಿ ತೋ ಸತ್ತ ಹಾವ ಎಲ್ಲದ ಪ್ರಭಾವ ಕಥಪಲ್ಲದೇನ ಮೋಹದ ಮಗಳು ತಾನ ತಾಯಿಗಂಡನ ಕೂಡಿಕೊಂಡ ಮಗಳು ತಾನ ತಾಯಿಗಂಡನ ಕೂಡಿಕೊಂಡ ದೇವರ ಪಾನಗ ಹಾಸಿಗೆ ಮಾಡಿ ಕ್ಯಾಮೆ ಗತ್ತಡ ಒತ್ತಿದ ಬಳಿಕ ಎಂದಾರಿಗೆ ಮುಕ್ತಲ ಮರವ ನೇರಿದೆ ಅದರಂತೆಯಲ್ಲಿರುವ ಗೊತ್ತಿನ ಭೂತವ ಕಡದೆ ಹತ್ತಲೆತ್ತ ನೋಡಲಾಗೆ ಸುತ್ತು ಕಡೆಯಲ್ಲ ಬಯಲಾಗೆ ಜನ ಕಂಡೆ ಇಂದಾರಿಗೆ ಹೇಳಲಲ್ಲ ಇಂದಾರಿಗೆ ಹೇಳಲಲ್ಲ ಸಾಧುಗಳೆಲ್ಲ ಕಡಕೋಳದ ಗೋಲಾಮ ನನ್ನ ಹೆಸರ ತೆಗೆ ಬ್ಯಾಡ ಈ ನಾಮ ನನ್ನ ಹೆಸರ ತೆಗೆ ಬ್ಯಾಡ ಕಡಕೋಳದ ಗುಲಾಮ ಕಡಕೋಳದ ಗುಲಾಮ ಗುರು ಹಾಕಿ ಕೊಟ್ಟಂತ ಗುರು ಹಾಕಿ ಕೊಟ್ಟಂತ ಜಾಹೀರ ನಾಮ ಗುರು ಹಾಕಿ ಕೊಟ್ಟಂತ ಜಾಹೀರ ಸರ್ವರಿಗೆ ಮಾಡತೀನಿ ಸಲಾಮ ಕಡಕೋಳದ ಗುಲಾಮ ಕಡಕೋಳದ ಗುಲಾಮ ಜನ ಮೆಚ್ಚಿದಲ್ಲಿ ನಾಮ ಜನ ಕೆಳದಲ್ಲಿ ನಾಮ ಜನರಲ್ಲೇ ಚೆನ್ನಾಗಿ ನಡೆಯಾವ ದಸ ಇಂದ್ರ ಗುಣಗಳನ್ನ ಅರಿಯಾವ ದಸರಥರಾಯನಂತೆ ಮೆರಿಯಾವ ದಸರಥರಾಯನಂತೆ ಮೆರಿಯಾವ